ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಹಿಳಾ ವಾಣಿ, ಸ್ವಾವಲಂಬಿ ಕೃಷಿ ಮಹಿಳೆ ಬೆಳ್ತಂಗಡಿ ತಾಲೂಕಿನ ನಂದಾ ಭಟ್ ಅವರ ಜೊತೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ ಕೇಳಲಿದ್ದೀರಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2000 ರೂಪಾಯಿ 5000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಕನಿಷ್ಠ 1-2 ವರ್ಷಗಳವರೆಗೆ ಜಾಮೀನು ರಹಿತ ಕಠಿಣ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡ ಇಲ್ಲವೇ ಮಹಿಳೆಯರನ್ನು ಒಳಗೊಂಡಂತೆ ಎರಡೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ ಕಂಡುಬಂದಲ್ಲಿ ಹತ್ತಿರದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾದ ಅಂಗನವಾಡಿ ಮೇಲ್ವಿಚಾರಕಿಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಿಗರು, ಪಿಡಿಒ, ಸಿಡಿಪಿಒ, ಬಿಇಒ, ವೈದ್ಯಾಧಿಕಾರಿ, ತಹಶೀಲ್ದಾರರು ಇಲ್ಲವೇ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಮಹಿಳಾ ವಾಣಿ, ಸ್ವಾವಲಂಬಿ ಕೃಷಿ ಮಹಿಳೆ ಬೆಳ್ತಂಗಡಿ ತಾಲೂಕಿನ ನಂದಾ ಭಟ್ ಅವರ ಜೊತೆಗಿನ ಸಂದರ್ಶನ ಕೇಳೋಣ. ನಂದಾ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಅನೇಕ ಸವಾಲುಗಳನ್ನು ನಮ್ಮ ರೈತರು ಎದುರಿಸುವುದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಪ್ರಥಮ ಸ್ಥಾನ ಪಡೆಯುವಂತಹದ್ದು ಕೂಲಿ ಆಳುಗಳ ಒಂದು ಸಮಸ್ಯೆ. ನಾವು ನಿರೀಕ್ಷೆ ಮಾಡಿದ ಹಾಗೆ ಕೆಲಸಗಳು ಕಾಲಕಾಲಕ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತಹ ಒಂದು ಸಮಸ್ಯೆ. ಬಹುಶಃ ಕೃಷಿಕರಾಗಿ ನಿಮಗೂ ಕೂಡ ಇಂಥ ಒಂದು ಸಮಸ್ಯೆಗಳನ್ನ ನೀವು ಎದುರಿಸಿರಬಹುದು. ನೀವು ಹೇಗೆ ಕೃಷಿಗೆ ಬಂದ್ರಿ, ನಿಮ್ಮ ಹಿನ್ನೆಲೆ ಏನು, ಇದನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನಮ್ಮ ಹಿನ್ನೆಲೆ, ನನ್ನ ತಂದೆಯವರು ಕೃಷಿಕರಾಗಿದ್ರು. ಹಿಂದಿನಿಂದಲೇ ಕೃಷಿ ಹಿನ್ನೆಲೆಯೇ ನಮ್ಮದು ಕುಟುಂಬ, ಕೃಷಿ ಹಿನ್ನೆಲೆಯದ್ದೇ ಕುಟುಂಬ. ಮತ್ತೆ ಕೃಷಿ ಮನಸ್ಸಿಗೆ ಒಂದು ಖುಷಿ ನೀಡ್ತದೆ ಅಂತ ಹೇಳುವ ಕಾರಣಕ್ಕಾಗಿ ನಾವು ಕೃಷಿಯನ್ನು ಆಯ್ಕೆ ಮಾಡಿದೆ. ಮತ್ತೆ ನಮ್ಮ ಮನೆಯವರ ಕೆಲಸ ಏನಂದ್ರೆ ವರ್ಗಾವಣೆ ಆಗ್ತಾ ಇರ್ತದೆ ಅವರಿಗೆ. ಅವರು ಕ್ಯಾಂಕೋ ಅಂತ ಹೇಳುವ ಸಂಸ್ಥೆಯಲ್ಲಿ ಮಾರುಕಟ್ಟೆ ವಿಭಾಗ ಅಧಿಕಾರಿಯಾಗಿದ್ದಾರೆ. ಅವರದ್ದು ವರ್ಗಾವಣೆ ಆಗುತ್ತಿರುವ ಕೆಲಸ. ಹಾಗೆ ಪೇಟೆಯ ವಾತಾವರಣ ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇನ್ನೊಂದು ಕೃಷಿಗೆ ಬರಲಿಕ್ಕೆ ಇನ್ನೊಂದು ಕಾರಣ. ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಪೇಟೆ ಜೀವನವನ್ನ ಇಷ್ಟಪಟ್ಟು ಹೋಗುವವರು ಇರ್ತಾರೆ, ಕೃಷಿ ಸಾಕು, ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿ. ಆದ್ರೆ ನೀವು ಪೇಟೆ ಜೀವನದ ಬದಲಿಗೆ ಹಳ್ಳಿಯ ಜೀವನ, ಒಂದು ಹಸಿರಿನ ಜೊತೆಗೆ ಉಸಿರು ಮಾಡಬೇಕು ಅಂತ ಹೇಗೆ ನಿಮ್ಗೆ ಆಸಕ್ತಿ ಬಂತು? ಅದು ನಾವು ಪೇಟೆಯಲ್ಲೇ ಇದ್ದ ಕಾರಣ ಮನೆ ಮಕ್ಕಳ ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಅಂತ ಅನ್ನಿಸಿತ್ತು. ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಮನೆ ಒಳಗೇ ಇರಬೇಕು, ಕಟ್ಟಿದ ವಾತಾವರಣದಲ್ಲೇ ಇರಬೇಕು, ನಮಗೆ ಸ್ವಾತಂತ್ರ್ಯ ಅಂತ ಹೇಳುದು ಸ್ವಲ್ಪ ಕಡಿಮೆ ಅಂತ ತೋರಿತು. ಅದಕ್ಕೆ ಮಕ್ಕಳ ಬೆಳವಣಿಗೆಗೆ ಒಂದು ಒಳ್ಳೇದಾಗ್ಲಿ ಅಂತ, ಬೆಳವಣಿಗೆಯ ಸಹಕಾರಿ ಆಗ್ಲಿ ಅಂತ ಹೇಳುವ ಕಾರಣಕ್ಕೆ ಕೃಷಿಯನ್ನು ಆಯ್ಕೆ ಮಾಡಿದೆವು. ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡಂತವರು ನೀವು. ಕೃಷಿಯಲ್ಲಿ ಕಷ್ಟ ಅಂತ, ಕೃಷಿಯಲ್ಲಿ ಅಂತ ಅಲ್ಲ, ಪ್ರತಿಯೊಂದು ಇದ್ರಲ್ಲೂ ಕೆಲಸದಲ್ಲೂ ಕಷ್ಟ ಅಂತ ಹೇಳುದು ಉಂಟು. ಕೃಷಿಯಿಂದ ಕೃಷಿಯಲ್ಲಿ ಮಾತ್ರ ಕಷ್ಟ ಇರೋದಲ್ಲ, ಯಾವುದೇ ಉದ್ಯೋಗದಲ್ಲಿ ಆಗ್ಲಿ ಅದಕ್ಕೆ ಅದರದ್ದೇ ಆದ ಕಷ್ಟಗಳು ಇರ್ತದೆ. ಕೃಷಿಯಲ್ಲಿ ಕೂಲಿ ಆಳುಗಳ ತೊಂದರೆ ಅದು ಎಲ್ಲವೂ ಎಲ್ಲಾ ರೈತರಿಗೂ ಸಾಮಾನ್ಯವಾಗಿ ಕಾಡುವಂತದ್ದೇ. ಆದ್ರೆ ನಾವೇ ಕೃಷಿಯಲ್ಲಿ ತೊಡಗಿದ್ರೆ, ತೊಡಗ್ಬೇಕು ಅಂತ ಯಾವಾಗ ತೋರುದಂದ್ರೆ, ನಾವು ಕೂಲಿ ಆಳುಗಳನ್ನು ಇಟ್ಟರೆ ನಮಗೆ ಬೇಕಾದ ಹಾಗೆ ಕೆಲಸ ಮಾಡ್ಲಿಕ್ಕೆ ಅವರೊಟ್ಟಿಗೆ ಇರಬೇಕು. ಮಾಡ್ಬೇಕಾಗ್ತದೆ. ನಮ್ಗೆ ಬೇಕಾದ ಹಾಗೆ ಕೆಲಸ ಆಗ್ಬೇಕಾ ಅಂತ ಆದ್ರೆ ಅವರ ಜೊತೆಯಲ್ಲೇ ನಾವಿರ್ಬೇಕು. ಅವರ ಜೊತೆಯಲ್ಲಿ ಇಲ್ಲದಿದ್ರೆ ನಮ್ಗೆ ಬೇಕಾದ ರೀತಿಯಲ್ಲಿ ಕೆಲಸ ನಡೆಯುವುದಿಲ್ಲ. ನಾನಿಲ್ಲಿ ಒಬ್ಬಳೇ ಇರುವ ಕಾರಣ, ನಮ್ಮ ಮನೆಯವರು ಕಚೇರಿಗೆ ಹೋಗುವ ಕಾರಣ ನಮಗೆ ಕೆಲಸದ ಆಳುಗಳು ಬೇಡ ಅಂತ ತೋರಿತು. ಅಂದ್ರೆ ಅವರ ಜೊತೆಯಲ್ಲೇ ಹೋಗಿ ಮಾಡುವ ಸ್ವಲ್ಪ ಕಷ್ಟ ಉಂಟು ಒಬ್ಬಳಿಂದ ಅಂತ. ಈಗ ಬಾಯರು ಸಮೀಪದ ಸಜಂಕಿಲ ನಿಮ್ಮ ಮೂಲ ಊರು, ಆ ನಂತರದ ನೀವು ವಿದ್ಯಾಭ್ಯಾಸವನ್ನ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಎಸ್ಸಿ ಪದವಿಯನ್ನ ಪಡ್ಕೊಂಡಂತವರು, ಸಾಮಾನ್ಯವಾಗಿ ಬಿಎಸ್ಸಿನೋ ಅಥವಾ ಬಿಇನೋ ಅಥವಾ ಇನ್ಯಾವುದೋ ಒಂದು ಆ ಡಿಗ್ರಿ ಪಡೆದ ನಂತರ ಒಂದು ಉದ್ಯೋಗ ಪಡಿಬೇಕು, ಒಂದು ಸ್ವಾವಲಂಬನೆಯ ಜೀವನವನ್ನ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ ಇರುತ್ತದೆ. ನಿಮ್ಮ ಮನಸ್ಥಿತಿ ಹೇಗಿತ್ತು ಬಿಎಸ್ಸಿ ಡಿಗ್ರಿ ಮಾಡಿದ ನಂತರ? ಅಂದ್ರೆ ನಮ್ಮ ಬಿಎಸ್ಸಿ ಆದ ಕೂಡಲೇ ನನಗೆ ಮದುವೆ ಆಯ್ತು. ಮದುವೆ ಆಗಿ ನಾವು ದೂರದ ಊರಿಗೆ ಉತ್ತರ ಭಾರತದ ಕಡೆ ಹೋದ್ವಿ. ಅಲ್ಲಿಂದ ಮತ್ತೆ ಅವರನ್ನು ಬಿಟ್ಟು ಕುಟುಂಬ ಇಲ್ಲದೆ ನಾನೊಬ್ಬಳೇ ಬಂದು ಕಲಿಬೇಕು ಅಂದ್ರೆ ದಕ್ಷಿಣ ಕನ್ನಡದಷ್ಟು ವಿದ್ಯಾಭ್ಯಾಸ ಬೇರೆ ಕಡೆಯಲ್ಲಿ ಎಲ್ಲಿಯೂ ನಮಗೆ ಇಷ್ಟ ಆಗುದಿಲ್ಲ. ವಿದ್ಯಾಭ್ಯಾಸದ ಒಂದು ಅಂದ್ರೆ ಅದರ ಇದು ಮೇಲೆ ಉಂಟು ದಕ್ಷಿಣ ಭಾರತದಲ್ಲಿ. ಬೇರೆ ಕಡೆ ಹೋದ್ರೆ ನಮಗೆ ಯಾವ್ದು ಅದು ಹಿಡಿಯುವುದಿಲ್ಲ, ಅಲ್ಲಿ ಓದುದು ಅಲ್ಲಿ ಕಲಿಯುವುದು ಅದೆಲ್ಲ ಹಿಡಿಸುದಿಲ್ಲ. ಮತ್ತೆ ಕುಟುಂಬದೊಟ್ಟಿಗೆ ಬೇಕು ಅಂತ ಹೇಳುವ ಉದ್ದೇಶದಿಂದ ಕಲಿಯುವ ಇದನ್ನು ಇದು ಮಾಡಿ ನಾನು ಅವರ ಜೊತೆ ಹೋದೆ. ಅಲ್ಲಿ ಹೋದ ಮೇಲೆ ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಇವರಿಗೆ ವರ್ಗಾವಣೆ ಆಗುದು ಅದೆಲ್ಲ ನೋಡುವಾಗ ನಮಗೆ ಸಹ ಸ್ವಾವಲಂಬಿ ಜೀವನ ಬೇಕು ಅಂತ ಉಂಟು, ನಮ್ಮ ಉದ್ಯೋಗ ಬೇಕು ಅಂತ ಉಂಟು. ಆದ್ರೆ ವರ್ಗಾವಣೆಯ ಒಂದು ಕಾರಣ ಇದ್ದು ನನಗೆ ಬೇರೆ ಕಡೆ ದುಡಿಯುವ ಒಂದು ಇದಿಲ್ಲ, ಬೇರೆಯವರ ಕಳಗೆ ಉದ್ಯೋಗ ಮಾಡುವ ಮನಸ್ಸು ಸ್ವಲ್ಪ ಇರ್ಲಿಲ್ಲ. ಅದಕ್ಕೋಸ್ಕರ ಏನಾದ್ರೂ ಮಾಡಬೇಕು. ಮಕ್ಕಳು ಶಾಲೆಗೆ ಹೋಗ್ತಾರೆ, ಮಕ್ಕಳನ್ ಬೆಳವಣಿಗೆ ಅಷ್ಟಾದ ಮೇಲೆ ಅವರು ಒಂದು 6-7 ವರ್ಷ ಆದ ಮೇಲೆ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ಒಬ್ಬಳೇ ಮನೆಯಲ್ಲಿ ಕೂತ್ಕೊಳ್ಳೋದು ಅಷ್ಟು ಇಷ್ಟ ಇಲ್ಲ, ಏಕಾಂತತೆ ತುಂಬಾ ಆಗ್ತಿತ್ತು. ಆದ್ರೆ ಪೇಟೆ ಒಳಗೆ ಪೇಟೆಯಲ್ಲಿದ್ರೆ ಮನೆಯೊಳಗೆ ಇರ್ಬೇಕಾಗ್ತದೆ. ಅದಕ್ಕೋಸ್ಕರ ಕೃಷಿಯನ್ನ ಆಯ್ಕೆ ಮಾಡಿದ್ದು, ಉದ್ಯೋಗ ಇದ್ರಲ್ಲೇ ಇದೇ ಒಂದು ಉದ್ಯೋಗದ ರೀತಿಯಲ್ಲಿ ಹೋಗುವ ಅಂತ ತೋರಿತು. ಉದ್ಯೋಗ ಅಂದ ತಕ್ಷಣ ತಿಂಗಳು ತಿಂಗಳು ಸಂಬಳ ಎಣಿಸಬೇಕು, ಅದುವೇ ಆಗ್ಬೇಕಾಗಿಲ್ಲ. ಕೃಷಿಯನ್ನು ಕೂಡ ಪೂರ್ಣಕಾಲಿಕ ಉದ್ಯೋಗವಾಗಿ ನೀವು ಸ್ವೀಕಾರ ಮಾಡಿದ್ದೀರಿ. ಹೌದು. ಈಗ ನಿಮ್ಮ ಒಂದು ಕೃಷಿ ಪರಿಸರ, ಈಗ 4-5 ಎಕರೆ ನೀವು ಖರೀದಿ ಮಾಡಿ ಅಭಿವೃದ್ಧಿ ಪಡಿಸಿರುವಂತಹದ್ದು, ಹೋದಾಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು, ನೀವು ಹೇಗೆ ಹೊಂದಾಣಿಕೆ ಮಾಡಿಕೊಂಡ್ರಿ? ನಾವು ಖರೀದಿ ಮಾಡಿದಾಗ ಇದು ಗಿಡಗಳೆಲ್ಲ ಚಿಕ್ಕದಾಗಿದ್ದವು, ಅಡಿಕೆ ಗಿಡಗಳು 4-5 ವರ್ಷ ಅಡಿಕೆ ಗಿಡಗಳು. ನಮ್ಗೆ 3 ಎಕರೆ ಜಾಗ ಉಂಟು, 1600 ಅಡಿಕೆ ಸಸಿಗಳಿದೆ. ಅದು 4-5 ವರ್ಷ ಆಗಿತ್ತಷ್ಟೇ, ಅದಕ್ಕೆ ಆಗ ಶುರು ಆಗಿರ್ಲಿಲ್ಲ, ಕೆಲವುದರಲ್ಲಿ ಫಸಲು ಬರ್ತಾ ಇತ್ತಷ್ಟೇ. ಆಮೇಲೆ ಒಂದು ಆರಂಭದ ವರ್ಷದಲ್ಲಿ ಅಷ್ಟು ಫಸಲು ಇರ್ಲಿಲ್ಲ, 2ನೇ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು. ಅದ್ರ ನಂತರ ಎಲ್ಲಾ ಗಿಡಗಳಲ್ಲಿಯೂ ಫಸಲು ಹಿಡಿಲಿಕ್ಕೆ ಶುರುವಾಯ್ತು. ಆಗ ಆರಂಭವಾದಾಗ ಎಲ್ಲರಿಗೂ ಏನು ಗೊತ್ತಿರುವುದಿಲ್ಲ, ಯಾವುದೇ ಕೆಲಸ ಆಗ್ಲಿ ಆರಂಭದಲ್ಲಿ ಯಾರಿಗೂ ಏನು ಗೊತ್ತಿರುವುದಿಲ್ಲ. ಅನುಭವವೇ ಪಾಠ ಅಂತ ಹೇಳುವ ಹಾಗೆ ನಾವು ಕೃಷಿ ಮಾಡ್ತಾ ಮಾಡ್ತಾ ನಮ್ಮ ಅನುಭವದಿಂದಲೇ ಕಲ್ತಿದ್ದೇವೆ ಎಲ್ಲ ಅಂತ ಅಲ್ಲ, ಆದ್ರೂ ನಮ್ಮಿಂದ ಸಾಧ್ಯವಾದಷ್ಟು ರೀತಿಯಲ್ಲಿ, ಉತ್ತಮ ಕೃಷಿ ಅಂತ ಅಲ್ಲದಿದ್ರು ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ನಮ್ಮದನ್ನು ಮಾಡ್ತಾ ಇದ್ದೇವೆ ನಾವು. ಈಗ ಅನುಭವವೇ ಪಾಠ ಎನ್ನುವಂತ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರಿ. ಬಹುಶಃ ಪ್ರಾರಂಭಿಕ ದಿವಸಗಳಲ್ಲಿ ನೀವು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿರಬಹುದು, ಆ ತಪ್ಪುಗಳನ್ನ ಹೇಗೆ ಗುರುತಿಸಿಕೊಂಡ್ರಿ, ಹೇಗೆ ಅದನ್ನ ಸರಿಪಡಿಸಿಕೊಂಡ್ರಿ? ತಪ್ಪುಗಳು ಆಗ್ತದೆ. ಈಗ ಉದಾಹರಣೆಗೆ ಹೇಳುದಾದ್ರೆ, ಈಗ ನಾವು ಇದು ಔಷಧಿ ಸಿಂಪಡಣೆ ಮಾಡ್ತೇವೆ ಅಲ್ಲ, ಇದು ತೋಟಕ್ಕೆ ಅಡಿಕೆಗೆ ಸಿಂಪಡಣೆ ಮಾಡ್ತೇವೆ. ಈಗ ಆರಂಭದಲ್ಲಿ ನಮಗೆ ಅದು ಸರಿ ಸಿಂಪಡಣೆ ಆಗದೆ ತುಂಬಾ ಕೊಳೆ ರೋಗ ಬಂದು ಎಲ್ಲ ಬೆಳೆ ನಾಶವಾಗಿದೆ. 2-3 ವರ್ಷ ಬೇಕಾದಷ್ಟು ಆಗ್ಬೇಕಾದ ರೀತಿಯಲ್ಲಿ ನಮ್ಗೆ ಆಗ್ಲಿಲ್ಲ, ಅಂದ್ರೆ ಎಲ್ಲ ಕೊಳೆ ರೋಗದಿಂದಾಗಿ ಹೋಗಿದೆ. ಹಾಗಾದ ಕಾರಣ ನಮಗೆ ಗೊತ್ತಾಯ್ತು ಇದು ಸಿಂಪಡಣೆ ಸರಿ ಆಗ್ಲಿಲ್ಲ, ಆದ್ದರಿಂದ ಇಷ್ಟು ಕೊಳೆ ರೋಗ ಬಂದಿದೆ ಅಂತ ನಮಗೆ ಗೊತ್ತಾಯ್ತು. ಆಮೇಲೆ ಅದನ್ನು ಸರಿಪಡಿಸಿಕೊಂಡು ಸರಿಯಾಗಿ ಸಿಂಪಡಣೆ ಆಗುವ ರೀತಿಯಲ್ಲಿ ಔಷಧಿ ಸಿಂಪಡಣೆ ಮಾಡಿದ್ರಿಂದ ಇಳುವರಿ ಜಾಸ್ತಿ ಆಗ್ತಾ ಹೋಯ್ತು, ಗೊತ್ತಾಯ್ತು ನಮಗೆ ಇದರಿಂದಾಗಿಯೇ ನಮಗೆ ಕೊಳೆ ರೋಗ ಬಂದದ್ದು ಅಂತ. ಆ ತರ ಹಾಗೆ ಒಂದು ಗೊತ್ತಾಗ್ತದಲ್ಲ, ಅನುಭವ ಆಗ್ತದೆ ನಮಗೆ. ಹೌದು ಹೌದು ಹೌದು, ಬಹುಶಃ ಈ ತಪ್ಪುಗಳಿಂದ ಹೊಸ ಪಾಠವನ್ನ ನೀವು ಕಲಿತೀರಿ. ಅನುಭವದಿಂದಲೇ ಪಾಠ ಕಲ್ತದ್ದು. ಸರಿ ಸರಿ, ಅನುಭವ ಆದ ಮೇಲೆ ನಮಗೆ ಗೊತ್ತಾದ್ರೆ ಇದು ನಮ್ಮಿಂದಾದ ತಪ್ಪುಗಳು. ಈಗ ಅಡಿಕೆ ತೋಟದಲ್ಲಿ ಅಥವಾ ಒಂದು ಕೃಷಿ ಕೆಲಸದಲ್ಲಿ ಕೆಲವು ನೈಪುಣ್ಯತೆ ಬೇಕಾಗ್ತದೆ ಅಂತ ಹೇಳ್ತೀವಿ. ಈಗ ಅಡಿಕೆಗೆ ಸಿಂಪರಣೆ ಮಾಡೋದಾಗಬಹುದು ಅಥವಾ ಕೊಯ್ಲು ಮಾಡುವಂತಹದ್ದಾಗಬಹುದು, ಇದಕ್ಕಾಗಿ ಒಂದು ವಿಶೇಷ ಆ ಒಂದು ಜ್ಞಾನ ಬೇಕಾಗ್ತದೆ ಅಂತ ಹೇಳಿ. ನೀವು ಸ್ವತಃ ಇದನ್ನ ಹೇಗೆ ರೂಢಿಸಿಕೊಂಡ್ರಿ? ಅಂದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ. ನಮ್ಮ ಯಜಮಾನರು ಚಿಕ್ಕದಿಂದಾಗಿಂದ ಗೋವಿಂದ ಭಟ್ ಅವರು ಕೃಷಿ ನೋಡಿದವರು, ಗೋವಿಂದ ಭಟ್ ಅವರು ಕೃಷಿ ನೋಡಿದವರು, ನೋಡ್ತಾ ಬದುಕಿದವರು. ಅವರ ತಂದೆಯವರು ಮೊದಲಿಂದಲೇ ಕೃಷಿ ಹಿನ್ನೆಲೆ ಅವರದ್ದು, ಅವರು ಸಹ ಚಿಕ್ಕದಿಂದಾಗಲೇ ಅದನ್ನು ನೋಡ್ತಾ ಇದ್ದವರು. ಕೃಷಿ ಮಾಡ್ಬೇಕು ಅಂತ ಅವರಿಗೆ ಒಂದು ಆಸಕ್ತಿ ಇತ್ತು. ಅವರಿಗೆ ಸ್ವಂತ ಜಾಗ ಬೇಕು, ಅದರಲ್ಲಿ ಕೃಷಿ ಮಾಡ್ಬೇಕು ಅಂತ ಹೇಳುವ ಒಂದು ಆಸೆ ಇತ್ತು ಅವರಿಗೆ. ಅದೇ ಅವರೇ ಈಗ ಔಷಧಿ ಸಿಂಪಡಣೆ ಆಗ್ಬೋದು, ಅಡಿಕೆ ಕೊಯ್ಲು ಎಲ್ಲ ಅವರೇ ಮಾಡುದು. ಅವರೇ ಅವರಿಗೆ ಸಿಂಪಡಣೆ ಮಾಡುವಾಗ ಅವರಿಗೆ ಗೊತ್ತಾಗ್ತದೆ ಅದು ಅಡಿಕೆ ಎಲೆ ಅಡಿಕೆಗೆ ಬೀಳ್ತದೋ ಇಲ್ವೋ ಅಂತ ಗೊತ್ತಾಗ್ತದೆ ಅಲ್ಲ ಮಾಡುವಾಗ. ಒಂದು ಸಲ ಆಗಿ ಕೊಳೆ ರೋಗ ಬಂದ ಮೇಲೆ ನಮಗೆ ಗೊತ್ತಾಯ್ತು ಅದು ಸಿಂಪಡಣೆ ಸರಿ ಆಗದೆ ಕೊಳೆ ರೋಗ ಬಂದದ್ದು. ಹಾಗೆ ಮುಂದೆ ಮಾಡುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಇಡೀ ಅಡಿಕೆಯ ಗೊನೆಗಳಿಗೆ ಬೀಳುವ ಹಾಗೆ ಮೇಲೆ ಹತ್ತಿ ಸಿಂಪಡಣೆ ಮಾಡಿದೆವು. ಈಗ ಈ ಸಿಂಪಡಣೆ ಮತ್ತು ಕೊಯ್ಲು ಇದಕ್ಕೋಸ್ಕರ ಮರವನ್ನು ಹತ್ತಬೇಕು ಎನ್ನುವಂತಹದ್ದು ಒಂದು ಹಳೆಯ ಒಂದು ವಿಚಾರಧಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಕಾರ್ಬನ್ ಫೈಬರ್ ದೋಟಿ ಆಗ್ಬಹುದು ಅಥವಾ ಬೇರೆ ಒಂದು ಕೊಯ್ಲು ವ್ಯವಸ್ಥೆ ಆಗ್ಬಹುದು ಬರ್ತಾ ಇದೆ, ಇದರ ಬಗ್ಗೆ ನೀವು ಏನಾದ್ರೂ ಆಸಕ್ತಿ ವಹಿಸಿದ್ದೀರಾ? ಹೇಗೆ ಇದು ದೋಟಿ ಉಂಟು ನಮ್ಮಲ್ಲಿ, ಖರೀದಿ ಮಾಡಿದ್ದೇವೆ ನಾವು. ಅಂದ್ರೆ ಆರಂಭದಲ್ಲಿ ನಮಗೆ ಚಿಕ್ಕ ಗಿಡಗಳಿದ್ದ ಕಾರಣ ಎಲ್ಲದಕ್ಕೂ ಹತ್ತುವಬೇಕು ಅಂತ ಇರ್ಲಿಲ್ಲ, ಗಿಡ ಹತ್ತಿ ಸಿಂಪಡಣೆ ಮಾಡೋದಾಗ್ಲಿ ಕೊಯ್ಲು ಮಾಡಬೇಕು ಅಂತ ಇರ್ಲಿಲ್ಲ. ಈಗ ಒಂದು ಎರಡು ವರ್ಷದಿಂದ ಗಿಡಗಳಿಗೆ ಏಣಿಟ್ಟು ಹತ್ತಬೇಕಾಗ್ತದೆ, ಏಣಿಟ್ಟು ಹತ್ತುತ್ತಾರೆ. ಮತ್ತೆ ಅದಕ್ಕೆ ದೋಟಿ ಇದೆ, ಕಾರ್ಬನ್ ದೋಟಿ, ಅದೊಂದು ಫೈಬರ್ ಕಾರ್ಬನ್ ಒಂದು ಇದು, ಅದನ್ನು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ ದೋಟಿಗಳನ್ನು. ಅಂತ ಒಂದು ದೋಟಿ ಖರೀದಿ ಮಾಡಿದ್ದೇವೆ. ಅದು ಇತ್ತೀಚಿನ ವರ್ಷಗಳಲ್ಲ. ಕಾರ್ಬನ್ ದೋಟಿ ಖರೀದಿ ಮಾಡಿ ಎಷ್ಟು ವರ್ಷ ಆಯ್ತು ಇವಾಗ? ಅಲ್ಲ, ಜಾಗ ತಗೊಂಡಾಗನೆ ಹೇಳಿದ್ರು ನಮಗೆ ಒಬ್ಬರು ಪರಿಚಯದವರು, ಹಾಗೆ ನಾವು ಅದನ್ನು ಮಾಡಿದ್ದೇವೆ. ಕಳೆದ ನಾಲ್ಕೈದು ವರ್ಷದಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ರಿ ನೀವು? ಮಾಡ್ತಾ ಇದ್ದೇವೆ. ಆದ್ರೆ ಕಳೆದ ವರ್ಷದಿಂದ ಸ್ವಲ್ಪ ಉದ್ದ ಬೇಕು, ಅದು ಭಾರ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳಿ ಬಿದಿರಿನ ದೋಟಿ ಒಂದು ತಯಾರು ಮಾಡಿದ್ದೇವೆ. ಈ ವರ್ಷ ಒಂದು ಪ್ರಯೋಗ ಆಗ್ತಾ ಉಂಟು ಅದರದ್ದು. ಮತ್ತೆ ಬೋರ್ಡೋ ಸಿಂಪಡಣೆಗೆ ಪವರ್ ಸ್ಪ್ರೇಯರ್ ಇದೆ, ಅದು ಫಸ್ಟ್ ವರ್ಷವೇ ನಾವು ತಗೊಂಡಿದ್ದೇವೆ, ಆರಂಭದಲ್ಲೇ ಅದನ್ನು ಖರೀದಿ ಮಾಡಿದ್ದೇವೆ. ಇನ್ನೊಂದು ವಿಚಾರ ನೀರಾವರಿಗೆ ಸಂಬಂಧಪಟ್ಟಂತಹದ್ದು. ಸಾಮಾನ್ಯವಾಗಿ ಅಡಿಕೆ ತೋಟ ಅಂದ ತಕ್ಷಣ ಸ್ಪ್ರಿಂಕ್ಲರ್ ಅಳವಡಿಸಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇರ್ತದೆ. ಆದ್ರೆ ನೀರಾವರಿಗಾಗಿ ಸ್ಪ್ರಿಂಕ್ಲರ್ ಅಳವಡಿಸುವುದರ ಬದಲಿಗೆ ಈ ಹನಿ ನೀರಾವರಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂತ? ಅಂದ್ರೆ ಆರಂಭ ತಕೊಂಡಾಗ ಇದರಲ್ಲಿ ಯಾವುದೇ ನೀರಿನ ಸಮಸ್ಯೆ ಇರಲಿಲ್ಲ. ಸ್ಪ್ರಿಂಕ್ಲರ್ ಯಾವಾಗ ಬೇಕಿದ್ರು ಹಾಕ್ಬೋದಿತ್ತು. ಸ್ಪ್ರಿಂಕ್ಲರಿಗೆ ತುಂಬಾ ನೀರು ಬೇಕು, ಎಲ್ಲಾ ತೋಟಗಳಿಗೆ ಅಷ್ಟು ಬೇಕಾದಷ್ಟು ನೀರಿನ ವ್ಯವಸ್ಥೆ ಇತ್ತು, ನೀರು ಬರ್ತಿತ್ತು. ಆಮೇಲೆ ಕೊಳವೆ ಬಾವಿಗಳು ಜಾಸ್ತಿ ಆದ ಕಾರಣ ನಮ್ಮ ಸುತ್ತಮುತ್ತಲು ನಮಗೆ ನೀರಿನ ತೊಂದರೆ ಅಭಾವ ಉಂಟಾಯ್ತು. ಅದಕ್ಕೋಸ್ಕರ ಹನಿ ನೀರಾವರಿ ಯಾಕೆ ಅಳವಡಿಸಿದ್ದು ಅಂದ್ರೆ, ಸ್ಪ್ರಿಂಕ್ಲರಿಗಿಂತ ಹನಿ ನೀರಾವರಿ ಆದ್ರೆ ಮರದ ಪ್ರತಿಯೊಂದು ಬುಡಗಳಿಗೆ ತಗೊಳ್ತದೆ ಹನಿ, ಅಲ್ಲಿಗೆ ಮಾತ್ರ ಹನಿ ಹನಿ ಬಿದ್ದು ಪ್ರತಿ ಮರದ ಬುಡಗಳು ಅದನ್ನು ತಗೊಳ್ತದೆ. ಸ್ಪ್ರಿಂಕ್ಲರ್ ಆದ್ರೆ ಇಡೀ ಮೇಲೆ ಮರಗಳ ಬುಡಕ್ಕೆ ಹೋಗುದಿಲ್ಲ, ಅದು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಮರಕ್ಕೆ. ಮತ್ತೆ ಇನ್ನೊಂದಂದ್ರೆ ಕಳೆ ತುಂಬಾ ಹುಲ್ಲು ಸ್ಪ್ರಿಂಕ್ಲರ್ ಹಾಕುದ್ರಿಂದ ತುಂಬಾ ಹುಲ್ಲು ಬರ್ತದೆ, ಅದು ಕಳೆ ತೆಗೆಯುವುದೇ ಒಂದು ಕೆಲಸ ಆಗಿ ಹೋಗ್ತದೆ. ಹೈನುಗಾರಿಕೆ ನಮ್ಮಲ್ಲಿ ಇಲ್ಲ, ಆದ ಕಾರಣ ನಮಗೆ ಅಷ್ಟು ಹುಲ್ಲಿನ ಅವಶ್ಯಕತೆ ಇಲ್ಲ. ನಮಗೆ ಅದು ಅಡಿಕೆ ಹೆಕ್ಕುದು, ಅಡಿಕೆ ಕಾಣಿಸುವುದಿಲ್ಲ ಹುಲ್ಲು ಬಂದ್ರೆ. ಆದ ಕಾರಣ ಹನಿ ನೀರಾವರಿ ಆದ್ರೆ ನಮಗೇನು ತೊಂದರೆ ಇಲ್ಲ. ಈ ದನ ಸಾಕುವವರಿಗೆ ಮಾತ್ರ ಸ್ವಲ್ಪ ಹುಲ್ಲು ಬೆಳೆಯುವುದು ಕಮ್ಮಿ ಆಗ್ತದೆ ಇದರಿಂದಾಗಿ. ಮತ್ತೆ ತೋಟ ಒಣಕಲ ಹಾಗೆ ಕಾಣ್ತದೆ, ಕಾಣುವಾಗ ಒಣಗಿದೆ ತೋಟ ಅಂತ ಅನ್ನಿಸ್ತದೆ, ಆದ್ರೆ ತೋಟದ ಮರಗಳಿಗೆ ನೀರು ಧಾರಾಳವಾಗಿ ಸಿಗ್ತದೆ ಈ ಹನಿ ನೀರಾವರಿಯಿಂದ. ದಿವಸಕ್ಕೆ ಇಷ್ಟು ಗಂಟೆ ಅಂತ ಏನಾದ್ರು ನಿರ್ಧಾರ ಉಂಟಾ? ಅಂದ್ರೆ ನಮ್ಮ ನೀರಿನ ಪ್ರಮಾಣ ಮಟ್ಟವನ್ನು ಅನುಸರಿಸಿ ನಾವು ಬೆಳಗ್ಗೆ 1.5 ಗಂಟೆ, ಸಂಜೆ 1.5 ಗಂಟೆ ಬಿಡ್ತೇವೆ ನೀರು. ಈಗ ಒಂದೂವರೆ ಗಂಟೆ ಬಿಟ್ರೆ ಇಡೀ ತೋಟಕ್ಕೆ ನೀರು ಹೋಗುವ ವ್ಯವಸ್ಥೆ ಉಂಟಾ? ಒಂದೂವರೆ ಗಂಟೆ ಬಿಟ್ರೆ ನಮ್ಮದಕ್ಕೆ ಮೂರು ವಿಭಾಗ ಮಾಡಿದ್ದೇವೆ ನಾವು. ಆದ್ರೆ ನಾವೀಗ ಎರಡು ವಿಭಾಗಕ್ಕೆ ಹೋಗ್ತದೆ, ಮತ್ತೊಂದು ವಿಭಾಗಕ್ಕೆ ಮಾರನೇ ದಿವಸ ಬೆಳಗಿನ ಹೊತ್ತು ಹೋಗ್ತದೆ. ಅಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಇದ್ರೆ, ಬೇಕಾದಷ್ಟು ಧಾರಾಳ ನೀರಿದ್ರೆ ಹನಿ ನೀರಾವರಿಯಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲಾ ತೋಟಕ್ಕೆ ಹೋಗುವ ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು. ನಮಗೆ ಸ್ವಲ್ಪ ನೀರಿನ ಅಭಾವ ಇರುವುದರಿಂದ ಈ ತರ ವ್ಯವಸ್ಥೆ ಮಾಡಿದ್ದೇವೆ. ಈಗ ಹನಿ ನೀರಾವರಿಯಲ್ಲಿ ಈಗ ಕಟ್ಟುವಂತ ಅಥವಾ ನೀವು ಫಿಲ್ಟರ್ ಹಾಕಿರ್ತೀರಿ, ಆಮೇಲೆ ಈಗ ಹಂದಿಗಳ ಕಾಟ ಅಥವಾ ಇಂತ ಸಮಸ್ಯೆ ಏನಾದ್ರು ಬರ್ತದ? ಹನಿ ನೀರಾವರಿಯಲ್ಲಿ ನೀರು ಕಟ್ಟುವ ಸಮಸ್ಯೆ ಸ್ವಲ್ಪ ಇರ್ತದೆ, ಹೋಗಿ ನೋಡ್ಬೇಕಾಗ್ತದೆ. ಪ್ರತಿದಿನ ಅದನ್ನು ಸರಿಪಡಿಸಿಕೊಳ್ಬೇಕಾಗ್ತದೆ, ಏನಾದ್ರೂ ಕಟ್ಟಿದ್ಯಾ ಮಣ್ಣು ಮತ್ತೆ ಸೇರಿಕೊಳ್ತದೆ ಅಂದ್ರೆ ತುಂಬಾ ದಿನ ಆದ್ರೆ. ಅದಕ್ಕೆ ಒಮ್ಮೆ ಒಂದು 10 ದಿನಕ್ಕೊಮ್ಮೆ ಒಂದು ಸಲ ಎಲ್ಲಾ ತೋಟಕ್ಕೆ, ಈಗ ನೀವು ತೋಟಕ್ಕೆ ಅಡಿಕೆ ಹಾಕ್ಲಿಕ್ಕೆ ನಾವು ಹೋಗ್ತೇವಲ್ಲ, ಆಗಲೇ ಒಮ್ಮೆ ನೋಡಿ ಬಿಟ್ರೆ ಆ ಸಮಸ್ಯೆ ಇರುವುದಿಲ್ಲ. ಪ್ರತಿ ಬುಡ ಹೋಗ್ತೇವೆ ನಾವು, ಆಗಲೇ ನಮಗೆ ಗೊತ್ತಾಗ್ತದೆ ಇದಕ್ಕೆ ನೀರು ಹೋಗ್ತಾ ಇಲ್ಲ ಅಂತ. ಆಗುವಾಗ್ಲೇ ಅದನ್ನು ಸರಿಪಡಿಸಿಕೊಂಡ್ರೆ ಅದಕ್ಕಾಗಿ ಬೇರೆ ಸಮಯ ಉಪಯೋಗಿಸಬೇಕು ಅಂತ ಇಲ್ಲ. ಒಂದರಲ್ಲಿ ಎರಡು ಕೆಲಸ ಕೂಡ ಆಗ್ತದೆ. ಆಗ್ತದೆ. ಇನ್ನೊಂದು ವಿಚಾರವನ್ನ ನೀವು ಹೇಳಿದ್ರಿ, ಸಾಮಾನ್ಯವಾಗಿ ಈಗ ಅಡಿಕೆ ಕೃಷಿಕರು ಹೇಳುವಂತಹದ್ದು ಹಸು ಸಾಕಣೆಯನ್ನು ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ. ಆದ್ರೆ ನೀವು ಹಸುವಿನ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ. ಹಸು ಸಾಕಣೆ ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಮಗೆ ಒಂದು ಆಸೆ ಉಂಟು. ಯಾಕಂದ್ರೆ ಈ ಹಟ್ಟಿ ಗೊಬ್ಬರವನ್ನೇ ತೋಟಕ್ಕೆ ಬಳಸಬೇಕು ಅಂತ, ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು. ಬರುವ ದಿವಸಗಳ ಯೋಜನೆ ಆಗಿರುವುದರಿಂದ, ನಾನು ಒಬ್ಬಳೇ ಇರುವುದರಿಂದ ಸ್ವಲ್ಪ ಕಷ್ಟ ಅಂತ ಹೇಳಿ ಬೇಡ ಅಂತ ಇಟ್ಟಿದ್ದೇವೆ ಈಗ. ಆದ್ರೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇದ್ದೇವೆ. ಸದ್ಯಕ್ಕೆ ಈಗ ನೀವು ಹರಳಿನ ಹಿಂಡಿ ಮತ್ತು ಈ ಬೇವಿನ ಹಿಂಡಿಯನ್ನು ಹಾಕ್ತಾ ಇದ್ದೀರಿ? ಹರಳಿಂಡಿ ಬೇವಿನ ಹಿಂಡಿ ಮುಕ್ಕಾಲು ಮುಕ್ಕಾಲು ಕಿಲ ಒಂದು ಮರಕ್ಕೆ ಹಾಕ್ತೇವೆ. ಆಮೇಲೆ ಈಗ ಇನ್ನೊಂದು ವಿಚಾರ, ಈಗ ಅಡಿಕೆ ಕೊಯ್ಲಿಗೆ ಸಂಬಂಧಪಟ್ಟಂತಹದ್ದು ನೀವು ಸ್ವತಃ ಗಂಡ ಹೆಂಡತಿ ಇಬ್ರು ಕೂಡ ಸೇರಿಕೊಂಡು ಈ ಅಡಿಕೆ ಕೊಯ್ಲು ಮತ್ತು ಸಾಗಾಟದ ಕೆಲಸವನ್ನ ಮಾಡ್ತೀರಿ, ಇದರ ನಿರ್ವಹಣೆ ಎಲ್ಲ ಹೇಗೆ? ಅಡಿಕೆ ಕೊಯ್ಲು ಅಂದ್ರೆ ನಮ್ಮದು 1600 ಅಡಿಕೆ ಮರಗಳಿರುವ ಕಾರಣ ಸ್ವಲ್ಪ ಜಾಸ್ತಿ ದಿನ ತಗೊಳ್ತದೆ. ನಾವೇ ಮಾಡುವ ಕಾರಣ ನಮ್ಮ ಮನೆಯವರಿಗೆ ಸಮಯದ ಅಭಾವ ಇರುವುದರಿಂದ ಅವರಿಂದ ಎಷ್ಟು ಬೆಳಗ್ಗೆ 6 ಗಂಟೆಯಿಂದ 7:30 ಅವರು ಮನೆಯ ಕೆಲಸಕ್ಕೆ ಸೀಮಿತಗೊಳಿಸಿದ್ದಾರೆ. ಆ ಹೊತ್ತಲ್ಲಿ ಎಷ್ಟು ಅಡಿಕೆ ಮರದಿಂದ ಕೊಯ್ಲು ಮಾಡ್ಲಿಕ್ಕೆ ಆಗ್ತದೋ ಅಷ್ಟನ್ನು ಅವರು ಕೊಯ್ತಾರೆ, ಅಷ್ಟನ್ನೇ ನಾನು ಹೆಕ್ಕಿಡ್ತೇನೆ. ಅವರು ಸಾಯಂಕಾಲ ಬೇಗ ಬಂದ್ರೆ ಸಾಯಂಕಾಲವೇ ಅದನ್ನು ಮನೆಗೆ ಸಾಗಾಟ ಮಾಡ್ತಾರೆ, ಇಲ್ಲ ಅಂದ್ರೆ ಮಾರನೇ ದಿವಸ ಬೆಳಗ್ಗಿನ ಹೊತ್ತು ಅದನ್ನು ಮನೆಗೆ ಸಾಗಿಸ್ತಾರೆ. ಹಾಗೆ ಒಂದು 10-15 ದಿನ ಅದು ದಿನ ಬೇಕಾಗ್ತದೆ ನಮಗೆ. ಅಷ್ಟು ತೋಟ ಪೂರ್ತಿ ಕೊಯ್ದು ಹೊತ್ತು ತಂದು ಮನೆಗೆ ತಲುಪಿಸಬೇಕಿದ್ರೆ ಅಷ್ಟು ದಿನ ಬೇಕಾಗ್ತದೆ, 10-15 ದಿನ. ಅಂದ್ರೆ ಈಗ ಸಾಗಟಕ್ಕಾಗಿ ಕೈಗಾಡಿ ಏನಾದ್ರು ಇಟ್ಕೊಂಡಿದ್ದೀರೋ ಅಥವಾ ತಲೆಹೊರೆಯಲ್ಲಿ ಹೋಗ್ತಾ ಇದ್ದೀರಾ? ತಲೆಹೊರೆಯಲ್ಲೇ ಹೋಗ್ತಾ ಇದ್ದಾರೆ ಅವರು. ಕೈಗಾಡಿ ಇದೆ, ಆದ್ರೆ ಕೆಲವು ಕಡೆ ನಮಗೆ ಮಾರ್ಗದ ವ್ಯವಸ್ಥೆ ಇಲ್ಲದ ಕಾರಣ ತಲೆಹೊರೆಯಲ್ಲೇ ಹೊರಬೇಕಾಗ್ತದೆ. ಈಗ ಒಂದು ಚಕ್ರದ ಕೈಗಾಡಿಯು ಕೂಡ ಬರ್ತಾ ಇದೆಯಲ್ಲ, ಅದನ್ನು ಬಹುಶಃ ಹೆಚ್ಚು ಅಗಲದ ಒಂದು ರಸ್ತೆ ಇಲ್ಲದೆಯೂ ಕೂಡ ತಗೊಂಡು ಹೋಗಬಹುದು ಅಂತ. ಒಂದು ಚಕ್ರದ್ದು ಬರ್ತದೆ, ಆದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಈ ಎರಡು ಚಕ್ರದ ಕೈಗಾಡಿ ಆದ್ರೆ ನಮಗೂ ಸಹ ಸಾಮಾನ್ಯವಾಗಿ ಮಹಿಳೆಯರಿಗೂ ಆ ಕಡೆ ಈ ಕಡೆ ತಕೊಂಡು ಹೋಗ್ಲಿಕ್ಕೆ ಆರಾಮವಾಗಿರ್ತದೆ. ಒಂದು ಚಕ್ರದ್ದಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಒಂದು ಕಡೆ ಭಾರ ಜಾಸ್ತಿ ಆದ್ರೆ ಅದು ಬೀಳುವ ಸಾಧ್ಯತೆಯೂ ಉಂಟು. ಇನ್ನೊಂದು ವಿಚಾರ, ಈಗ ಅಡಿಕೆಯನ್ನ ಒಣಗಿಸಿದ ನಂತರ ಸುಲಿಯುವಂತಹದ್ದು, ಇದನ್ನ ಹೇಗೆ ಹೊಂದಾಣಿಕೆ ಮಾಡ್ತೀರಿ? ಅಡಿಕೆ ಸುಲಿಯುವುದು ಸಹ ನಾವೇ. ಸಾಯಂಕಾಲ ಮನೆಯವರ ಕಚೇರಿಯಿಂದ ಬಂದ ಮೇಲೆ ನಾನು ನನ್ನ ಮನೆಯ ಕೆಲಸನ್ನೆಲ್ಲ ಮುಗಿಸಿರ್ತೇನೆ. ಅಡಿಗೆ ಅದು ಅಡಿಗೆ ಮಾಡೋದಾಗ್ಲಿ ಮಕ್ಕಳನ್ನು ನೋಡೋದಾಗ್ಲಿ ಏನೇ ಮನೆ ಕೆಲಸ ಇದ್ರು ನಾನು ಅದನ್ನೆಲ್ಲ ಮುಗಿಸಿ 7:30 ಗಂಟೆ ರಾತ್ರಿ 7:30 ಗಂಟೆ ಅಂದಾಜಿಗೆ ಎಲ್ಲ ಮುಗಿಸಿ ನಾನು ನಮ್ಮ ಮನೆಯವರು ಜೊತೆಯಲ್ಲಿ ಕೂತು ಅಡಿಕೆ ಸುಲಿತೇವೆ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು, ಇಷ್ಟೇ ಸುಲಿತೇವೆ ಅಂತ ಏನಿಲ್ಲ. ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸುಲಿತೇವೆ. ಸಾಧಾರಣ ಒಂದು 20 ಕಿಲೋದಷ್ಟು ಒಂದು ದಿನಕ್ಕೆ ಸುಲಿತೇವೆ. ಅಂದ್ರೆ ಕೈ ಅದರ ಪಾಡಿಗೆ ಕೆಲಸ ಮಾಡ್ತಾ ಇರ್ತದೆ, ನೀವು ಕಷ್ಟ ಸುಖವನ್ನು ಹಂಚಿಕೊಳ್ಬಹುದು. ಮತ್ತೆ ಜೊತೆಯಲ್ಲೇ ಈಗ ನಮ್ಮ ಮಗ 5ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವನು ಒಂದೊಂದು ಸಲ ಶಾಲೆ ಕೆಲಸ ಇಲ್ಲ ಅಂತ ಅಂದ್ರೆ ಅವನು ಕುತ್ಕೊಳ್ತಾನೆ, ಅಳಿಲ ಸೇವೆ ಅಳಿಲ ಸೇವೆ. ಆದ್ರೂ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಸಂಭಾಷಣೆ ಮಾಡಿಕೊಂಡು ಕೆಲಸವೂ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಸಹ ಉಂಟು. ಈಗ ಸಾಮಾನ್ಯವಾಗಿ ಕಚೇರಿಯಲ್ಲಿ ಕೆಲಸ ಮಾಡುವಂತವರು ಹೇಳುವಂತಹದ್ದು, ಹೆಚ್ಚು ಹೆಚ್ಚು ಒತ್ತಡ ಇರ್ತದೆ ಆಫೀಸ್ಗಳಲ್ಲಿ, ಮನೆಯಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ, ಮತ್ತೆ ಪುನಃ ಯಾಕೆ ಕೆಲಸ ಮಾಡಬೇಕು ಅಂತ, ನಿಮ್ಮ ಅನುಭವ ಏನು? ನಮ್ಮ ಮನೆಯವರಿಗೆ ಅದರಲ್ಲಿ ಆಸಕ್ತಿ ಇದ್ದ ಕಾರಣ ಅವರಿಗೆ ಅದು ಖುಷಿ. ಮನೆಯಲ್ಲಿ ಬಂದು ಅಷ್ಟು ಮಾಡದಿದ್ರೆ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಒಂದು ಮಾಡ್ಬೇಕು ಅಂತ ಹೇಳುವಾಗ ಅದಕ್ಕೆ ನಾವು ಕೃಷಿಯನ್ನು ನಮಗೆ ಸ್ವ ದುಡಿಬೇಕು ಅಂತ ಹೇಳೋ ಉದ್ದೇಶದಿಂದಲೇ ಕೃಷಿ ಆಯ್ಕೆ ಮಾಡಿ ತೋಟ ತಕೊಂಡದ್ದು. ಆದ ಕಾರಣ ಅಂತ ಒಂದು ಮನಸ್ಸಿಗೆ ಅನ್ನಿಸುದೇ ಇಲ್ಲ. ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ನೀವು ಹಾಕೊಂಡಿದ್ದೀರಿ, ಇದರ ಬಗ್ಗೆ ಹೇಳಿ. ಕಾಳು ಮೆಣಸು ನಾವು ಒಂದು 750 ಕಾಳು ಮೆಣಸಿನ ಬಳ್ಳಿ ತಂದು ನಟ್ಟು ಸಸಿ ಮಾಡಿ ತೋಟದಲ್ಲಿ ಹಾಕಿದ್ದೆವು. ಆದ್ರೆ ಈ ಮಳೆಯ ಕಾರಣದಿಂದಾಗಿ, ಹವಾಮಾನ ವ್ಯತ್ಯಾಸದಿಂದಾಗಿ ಈಗ ಇರುವುದು 200 ಬಳ್ಳಿಗಳು ಮಾತ್ರ. ಈ ವರ್ಷ ಫಸಲು ಶುರು ಆಗಿದೆ ಅಷ್ಟೇ. ಅದರಲ್ಲಿ ಕಾಳು ಮೆಣಸು ಎಲ್ಲ ಇದು ಹವಾಮಾನ ವೈಪರೀತ್ಯದಿಂದಾಗಿ ಬಳ್ಳಿಗಳು ಹೋಯ್ತು, ಕೆಲವೊಮ್ಮೆ ನೀರು ಸಿಗದೆ ಅದಕ್ಕೆ ಸರಿಯಾಗಿ ಅದು ಸತ್ತು ಹೋಯ್ತು. ಹಾಗೆ ಈಗ 200 ಬಳ್ಳಿಗಳಿದೆ. ಅದನ್ನು ಅದಕ್ಕೆ ಬೇಕಾದಾಗ ಕಟ್ಟುದು ಬಳ್ಳಿಯನ್ನು ಬೇಕಾಗ್ತದೆ, ಅಂದರೆ ಬಳ್ಳಿ ಜಾರಿ ಹೋಗ್ತದೆ. ಅದು ನೋಡಿಕೊಂಡು ಯಾವಾಗ ಅದಕ್ಕೆ ಅವಶ್ಯಕತೆ ಉಂಟೋ ಆಗ ಮರಕ್ಕೆ ಅದನ್ನು ಕಟ್ಟಿ ಹಾಕ್ತೇವೆ ಮೇಲೆ ಹೋಗ್ಲಿಕ್ಕೆ. ಕಸಿ ಕಟ್ಟಿರುವ ಕಾಳು ಮೆಣಸಿನ ಬಳ್ಳಿಯನ್ನು? ಇಲ್ಲ ಇಲ್ಲ, ಊರಿನ ಕಾಳು ಮೆಣಸೆ ಕಸಿ ಕಟ್ಟಿದ್ದು ಪ್ರಯೋಗ ಮಾಡ್ಲಿಲ್ಲ, ನಾವು ಅದನ್ನೇ ಸಸಿ ಮಾಡಿ ನಟ್ಟದ್ದು ಊರಿನ. ಆಮೇಲೆ ಈಗ ಬೇರೆ ಸಭೆ ಸಮಾರಂಭಗಳಿಗೆ ಅಥವಾ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ನಿಮ್ಮ ಮನಸ್ಸೆಲ್ಲ ಕೃಷಿಯಲ್ಲೇ ಇರ್ತದೋ ಅಥವಾ ಅಲ್ಲಿ ಇರ್ತದೋ ಹೇಗೆ ಅಂತ? ಇಲ್ಲ, ಯಾವ ಅಗತ್ಯವಾದ ಹತ್ತಿರದ ಸಮಾರಂಭ ಆಗ್ಲಿ ಏನಾದ್ರು ಅಗತ್ಯವಾಗಿ ನಾವು ಹೋಗ್ಬೇಕು ಅಂತ ಇದ್ದ ಕಡೆ ನಾವು ಖಂಡಿತ ಮನಸ್ಸು ಒಪ್ಪಿ ಖುಷಿಯಿಂದಲೇ ಹೋಗ್ತೇವೆ. ಅಲ್ಲಿ ಹೋದಾಗ ಅಲ್ಲಿಯದ್ದೇ ಮನೆಯದೇನು ಚಿಂತೆ ಇಲ್ಲ, ಯಾಕಂದ್ರೆ ನಾವೇ ಮಾಡುದು. ಇವತ್ತಾದ್ರೂ ನಾವೇ ಮಾಡುದು, ನಾಳೆ ಆದ್ರೂ ನಾವೇ ಮಾಡುದು, ನಾವೇ ಕೆಲಸ ಮಾಡುವ ಕಾರಣ ಹೋದಾಗ ಹೋದಲ್ಲಿ ಹೇಗೆ ಇರಬೇಕು ಹಾಗೆ ಖುಷಿಯಿಂದ ಇದ್ದು ಕೆಲಸ ಮುಗಿಸಿ ಬರ್ತೇವೆ. ಬಂದ ಮೇಲೆ ಮನೆಯ ಕೆಲಸ ನಾವೇ ಮಾಡಿಕೊಳ್ಳುವುದು, ಆದ್ದರಿಂದ ಏನು ತಲೆಬಿಸಿಯ ಇದು ಆಗುದಿಲ್ಲ, ತಲೆ ಬಿಸಿ ಆಗುದಿಲ್ಲ. ಹೌದು. ಆಮೇಲೆ ಈಗ ನಮ್ಮ ನಮ್ಮ ಶ್ರಮಗಳಿಗೆ ನಾವು ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಮಾತು ಇರ್ತದೆ. ಸಾಮಾನ್ಯವಾಗಿ ಇಷ್ಟು ಕೂಲಿ ಆಳುಗಳು ಬೇಕಾಗ್ತದೆ, ಇಷ್ಟು ಶ್ರಮ ಆಗಿರ್ತದೆ, ಇಷ್ಟು ಖರ್ಚಾಗ್ತದೆ ಅಂತೆಲ್ಲ ಲೆಕ್ಕಾಚಾರ ಮಾಡ್ತಾರೆ. ಆದ್ರೆ ಸ್ವತಃ ದುಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಈ ಲೆಕ್ಕಾಚಾರ ಎಲ್ಲ ಮೇಲೆ ಕೆಳಗೆ ಆಗ್ತದೆ, ಹೇಗೆ ಇದು? ಸ್ವತಃ ನಾವು ಇದು ಲೆಕ್ಕಾಚಾರ ಮಾಡಿ ಹಾಗೆ ಅದಕ್ಕೆ ಕೃಷಿ ಮಾಡ್ತಾ ಇರುವುದಲ್ಲ, ನಾವು ನಮಗೆ ಬೇಕು ಅಂತ ನಮಗಾಗಿ ಖುಷಿಯಿಂದ ಕೃಷಿಯನ್ನ ಆಯ್ಕೆ ಮಾಡಿದ್ದೇವೆ. ಅದು ಲೆಕ್ಕಾಚಾರ ಮಾಡ್ಲಿಕ್ಕಾಗಿ ಆಯ್ಕೆ ಮಾಡಿರುವುದಲ್ಲ. ನಮ್ಮ ಸ್ವ ದುಡಿಮೆ ಬೇಕು ಅಂತ ಹೇಳುವ ದುಡಿಲಿಕ್ಕೋಸ್ಕರ ಕೃಷಿಯನ್ನ ಆಯ್ಕೆ ಮಾಡಿದ್ದೇವೆ. ಅದು ಆದಾಯದ ಇದಕ್ಕೆ ಆಯ್ಕೆ ಮಾಡಿರುವುದಲ್ಲ. ಕೂಲಿ ಆಳುಗಳ ಅವಲಂಬನೆ ಇಲ್ಲದೆ ಕೃಷಿಯನ್ನ ಮಾಡಬೇಕು ಎನ್ನುವಂತಹ ಒಂದು ಆಸಕ್ತಿ ಇದೆ, ಜೊತೆಗೆ ಇಷ್ಟಪಟ್ಟು ಖುಷಿಗಾಗಿ ನೀವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ. ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀರಿ ಕೃಷಿಯ ಬಗ್ಗೆ, ಮಹಿಳೆಯರು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದರ ಬಗ್ಗೆ? ಮಹಿಳೆಯರು ಅಂದ್ರೆ ಎರಡು ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಅಯ್ಯೋ ಇಷ್ಟು ಕೃಷಿ ಉಂಟು, ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಹೌದು. ಇನ್ನು ಕೆಲವರು ಆ ತರ ಆಲೋಚನೆ ಮಾಡ್ತಾರೆ, ಇನ್ನು ಕೆಲವರು ಇಷ್ಟು ಓದಿದೇನೆ ನಾನು ಇಲ್ಲಿ ಮನೆಯಲ್ಲಿ ಕೂತು ಕೆಲಸ ಕೃಷಿ ಮಾಡೋದಾ ಅಂತ ಆಲೋಚನೆ ಮಾಡುವವರು ಇರ್ತಾರೆ. ಅವರಿಗೆ ನಾನು ಹೇಳೋದು, ಇದು ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವವರಿಗೆ ಸಾಧ್ಯ ಖಂಡಿತ ಉಂಟು. ನಾವು ಮೇಲಿಂದ ನೋಡಿದ್ರೆ ಮಾತ್ರ ನಮಗೆ ಅದರಲ್ಲಿ ತೊಡಗಿಸಿಕೊಂಡ್ರೆ, ನಾವು ಕೆಲಸಕ್ಕೆ ಇಳಿದ್ರೆ 5-10 ಗಂಟೆಯಲ್ಲಿ ಆ ಕೆಲಸ ಪೂರ್ತಿ ಆಗ್ತದೆ. ಇಳಿ ಕೆಲಸ ಕೈಗೊಳ್ಳದೆ ಮೇಲಿಂದಲೇ ನೋಡಿದ್ರೆ ಅದು ಕಷ್ಟವಾಗಿಯೇ ಕಾಣ್ತದೆ. ಮತ್ತೆ ಇನ್ನೊಂದು, ನಾವು ಈ ಕೃಷಿ ಮಾಡುದಾ ಇಷ್ಟು ಓದಿದ್ದೇವೆ ಕೃಷಿ ಮಾಡುದ ಅಂತ ಹೇಳುವವರಿಗೆ ನಾವು ಹೊರಗೆ ಹೋಗಿ ದುಡಿದ್ರೆ ಸಹ ಅದರದ್ದೇ ಆದ ಒತ್ತಡ, ಮಾನಸಿಕ ಒತ್ತಡ ಇರ್ತದೆ, ಅದರದ್ದೇ ಆದ ಪರಿಮಿತಿಗಳು, ಅದಕ್ಕೆ ಮಾನಸಿಕವಾಗಿ ನಾವು ತಯಾರಾಗಬೇಕಾಗ್ತದೆ. ಇಲ್ಲಿ ಆದ್ರೆ ಏನೂ ಇಲ್ಲ, ನಮಗೆ ಬೇಕಾದಾಗೆ ನಮಗೆ ಸಾಧ್ಯವಾದಷ್ಟು ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ಬೋದು. ಯಾರು ಮೇಲೆ ಹೇಳುವವರು ಇಲ್ಲ, ದುಡಿಯೋರು ನಾವೇ, ದುಡಿಸೋರು ನಾವೇ, ಆದಾಯವೂ ನಮಗೆ. ಕೃಷಿಯಿಂದ ಆದಾಯ ಇಲ್ಲ ಅಂತ ಹೇಳುದು ಸುಮ್ಮನೆ. ನಮ್ಮಿಂದ ಯಾವ ಕೃಷಿ ಸಾಧ್ಯ ಉಂಟ ಅದನ್ನು ನಾವು ಮಾಡ್ಬೋದು. ಈಗ ಅಡಿಕೆ ಒಟ್ಟಿಗೆ ಬೇಕಿದ್ರೆ ತರಕಾರಿ ಮಾಡ್ಬೋದು, ನಮ್ಮ ಮನೆಯ ಖರ್ಚಿಗೆ ಆಗುವ ರೀತಿಯಲ್ಲಿ ಅಲ್ಲ. ನಿಮಗೆ ಜಾಸ್ತಿ ಸಾಧ್ಯ ಉಂಟುಂಟಾರೆ, ಅದರಿಂದ ಆದಾಯ ಸಹ ಗಳಿಸ್ಬೋದು. ಚೆನ್ನಾಗಿ ದುಡಿದ್ರೆ ಚೆನ್ನಾಗಿ ಉಣ್ಣಬಹುದು, ಚೆನ್ನಾಗಿ ನಿದ್ದೆ ಮಾಡಬಹುದು. ಬಹಳ ಸಂತೋಷ ನಂದಾ ಭಟ್ ಅವರೇ, ಸ್ವತಃ ದುಡಿಯುವ ಒಂದು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ರಿ, ಅದರಲ್ಲೂ ಕೂಡ ಇಷ್ಟಪಟ್ಟು ಕೃಷಿಯನ್ನ ನೀವು ಆಯ್ಕೆ ಮಾಡಿಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಬಹಳ ಸೊಗಸಾಗಿ ವಿವರಿಸಿದಿರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನನಗೆ ಇದಕ್ಕೆ ನನ್ನ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ವಾಹಿನಿಗೆ, ನಿಮ್ಮ ತಂಡದವರಿಗೂ, ನಿಮಗೂ ನನ್ನ ಧನ್ಯವಾದಗಳು. ಒಳ್ಳೆಯದು, ನಮಸ್ಕಾರ. ಇದುವರೆಗೂ ಮಹಿಳಾ ವಾಣಿಯಲ್ಲಿ ಸ್ವಾವಲಂಬಿ ಕೃಷಿ ಮಹಿಳೆ ಬೆಳ್ತಂಗಡಿ ತಾಲೂಕಿನ ನಂದಾ ಭಟ್ ಅವರ ಜೊತೆಗಿನ ಸಂದರ್ಶನ ಕೇಳಿದಿರಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇದೀಗ ಆರೋಗ್ಯ ಮಾಹಿತಿ ಕೇಳೋಣ. ಲೋಳೆ ಸರ್ವು ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಇದನ್ನ ಭಾರತದ ಎಲ್ಲ ಕಡೆ ಬೆಳೆಯಲಾಗ್ತಾ ಇದೆ. ಇದನ್ನು ಪ್ರಥಮ ಚಿಕಿತ್ಸೆ ಅಥವಾ ಔಷಧಿ ಗಿಡವೆಂದು ಕೂಡ ಕರೆಯಲಾಗ್ತದೆ. ತಾಯಿ ಹಾಲು ಕುಡಿಯುವುದನ್ನು ಬಿಡಿಸುವುದಕ್ಕೆ ಬಳಸುವಂತಹ ಕಹಿ ವಸ್ತುವಿನ ಮೂಲವೇ ಈ ಲೋಳೆ ಸರ. ಸ್ತ್ರೀಯರಲ್ಲಿ ಕಂಡುಬರುವ ಮುಟ್ಟಿನ ತೊಂದರೆಗಳಿಗೆ ಇದು ಉತ್ತಮವಾದಂತಹ ಔಷಧಿಯಾಗಿರುವುದರಿಂದ ಸಂಸ್ಕೃತದಲ್ಲಿ ಇದನ್ನು ಕುಮಾರಿ ಎಂದು ಕರೆಯಲಾಗ್ತದೆ. ಲೋಳೆ ಸರದ ಎಲೆಗಳನ್ನು ಬುಡಕ್ಕೆ ಕತ್ತರಿಸಿ ನಂತರ ಸುರಿಯುವ ಹಳದಿ ಬಣ್ಣದ ಕಹಿ ರಸವನ್ನು ಹೋಗಲುಬಿಟ್ಟು ನಂತರ ಬರುವ ತಿಳಿ ಬಿಳಿ ಬಣ್ಣದ ಲೋಳೆಯಂತಹ ವಸ್ತುವನ್ನು ಔಷಧಿಯಾಗಿ ಬಳಸಬೇಕು. ಮನೆಯ ಹಿತ್ತಲಲ್ಲಿ ಇದನ್ನು ಬೆಳೆಯುವುದರಿಂದ ಬೇಕಾದಾಗ ಕಿತ್ತು ಉಪಯೋಗಿಸಿಕೊಳ್ಳಬಹುದು. ನೀರು ನಿಂತ ಜಾಗದಲ್ಲಿ ಇದು ಚೆನ್ನಾಗಿ ಬೆಳೆಯುವುದಿಲ್ಲ. ಅಲೋವೆರಾ ಎನ್ನುವಂತಹದ್ದು ಲಿಲಿಯೇಸಿಯ ಜಾತಿಗೆ ಸೇರಿರುವಂತಹ ಗಿಡ. ಈ ಗಿಡವು ಒರಟಾಗಿ ಕಾಣುವ ನಿಜವಾದ ಕಾಂಡವಲ್ಲದ ಸಸ್ಯ. ಗಿಡವು ಭೂಮಿಯಿಂದಲೇ ಮೂಡಿ ಬಂದ ಹಾಗೆ ಎಲೆಗಳು ಗುಂಪು ಗುಂಪಾಗಿ ಹೊರಬರುತ್ತವೆ. ಎಲೆಗಳು ದಪ್ಪಗಾಗಿದ್ದು ಅಂಚಿನಲ್ಲಿ ಮುಳ್ಳುಗಳಿರುತ್ತವೆ. ಹೂಗಳು ಹಳದಿ ಕಿತ್ತಲೆ ಬಣ್ಣವನ್ನು ಹೊಂದಿರುತ್ತವೆ. ಬೀಜಗಳಿಂದ ಕೂಡ ಸಸ್ಯಗಳನ್ನು ಪಡೆಯಬಹುದು. ಕಾಂಡವು ಚಿಕ್ಕದಾಗಿದ್ದು 1-2 ಅಡಿ ಎತ್ತರ ಬೆಳೆಯುತ್ತದೆ. ಭೂಮಿಯ ಒಳಗಿಂದಲೇ ಹೊಂದಿರುವಂತಹ ಹಸಿರು ಬಣ್ಣದ ಎಲೆಗಳು ದಪ್ಪ ಹೆಡೆಗಳಂತಿದ್ದು ರಸಭರಿತವಾಗಿರುತ್ತವೆ. ಎಲೆಗಳ 2 ಅಂಚಿನಲ್ಲಿ ಅಭಿಮುಖವಾಗಿ ಮುಳ್ಳುಗಳು ಹುಟ್ಟಿಕೊಳ್ಳುತ್ತವೆ. ಪ್ರತಿ ಗಿಡದಲ್ಲಿ 8-10 ಎಲೆಗಳಿರಬಹುದು. ಹಳದಿ ಹೂಗಳು ಗೊಂಚಲು ಗೊಂಚಲಾಗಿ ಬರ್ತವೆ. ಇದು ಸಾಮಾನ್ಯವಾಗಿ ಎಲ್ಲ ವಿಧದ ಮಣ್ಣುಗಳಲ್ಲೂ ಕೂಡ ಬೆಳೆಯಬಲ್ಲದು. ಮರಳು ಮಣ್ಣು ಮತ್ತು ಬಯಲು ಪ್ರದೇಶದ ಗೂಡು ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತವಾದಂತಹದ್ದು. ಎಲ್ಲ ರೀತಿಯ ವಾತಾವರಣದಲ್ಲಿ ಹೊಂದಿಕೊಳ್ಳುವುದರಿಂದ ಎಲ್ಲ ಭಾಗಗಳಲ್ಲೂ ಇದನ್ನು ಬೆಳೆಯಬಹುದು. ಹೆಚ್ಚಾಗಿ ತೇವಾಂಶಭರಿತ ಬಿಸಿ ಅಥವಾ ಒಣ ವಾತಾವರಣದಲ್ಲಿ ಇದು ಚೆನ್ನಾಗಿ ಬರ್ತದೆ. ನೀರು ಕೊಟ್ಟರೆ ಉತ್ತಮವಾದಂತಹ ಬೆಳೆಯನ್ನು ಪಡೆಯಬಹುದು. ಲೋಳೆ ಸರವನ್ನು ಸಾಮಾನ್ಯವಾಗಿ ಬೇರು ಕಂದುಗಳಿಂದ ಗುಪ್ತ ಕಾಂಡದ ತುಂಡುಗಳಿಂದ ಅಭಿವೃದ್ಧಿಪಡಿಸಲಾಗ್ತದೆ. ಮಣ್ಣನ್ನು ಹದ ಮಾಡಿಕೊಂಡು ಸುಮಾರು ಸಾಲಿನ ಸಾಲಿಗೆ 1 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಇವುಗಳನ್ನು ನಾಟಿ ಮಾಡಬಹುದು. ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ನಾಟಿ ಮಾಡಿದ ಕೂಡಲೇ ಗಿಡಗಳಿಗೆ ನೀರು ಕೊಡುವಂತಹದ್ದು ಒಳ್ಳೆಯದು. ಗಿಡಗಳು ಬೆಳೆಯುವ ಸಮಯದಲ್ಲಿ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ನೀರನ್ನು ಕೊಡಬೇಕು. ಆದರೆ ಮಣ್ಣಿನಲ್ಲಿ ಹೆಚ್ಚು ಕಾಲ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳುವಂತಹದ್ದು ಅತಿ ಅಗತ್ಯ. ಲೋಳೆ ಸರದ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಲೋಳೆ ಸರವು ಪಿತ್ತಶಾಮಕ ಗುಣವನ್ನು ಹೊಂದಿದ್ದು ಕ್ರಿಮಿನಾಶಕ, ಮೂತ್ರವರ್ಧಕ ಹಾಗೂ ನೋವು ನಿವಾರಕ, ಮಲಬದ್ಧತೆ ನಿವಾರಿಸುವಂತಹ ಗುಣವನ್ನು ಹೊಂದಿದೆ. ಕಣ್ಣುಗಳು ಕೆಂಪಾಗಿದ್ದರೆ ಅಥವಾ ಕಣ್ಣು ನೋವಾಗಿದ್ದಲ್ಲಿ ಲೋಳೆ ಸರದ ತಿರುಳನ್ನು ಗುಲಾಬಿ ಜಲದಲ್ಲಿ ಬೆರೆಸಿ ಕಣ್ಣಿನ ಮೇಲೆ ಲೇಪಿಸಬೇಕು. ಯಕೃತ್ ಅಥವಾ ಲಿವರ್ ಮತ್ತು ಪ್ಲೀಹ ಸ್ಪ್ಲೀನ್ಗಳ ಗಾತ್ರ ದೊಡ್ಡದಾಗಿದ್ದಲ್ಲಿ ಲೋಳೆ ಸರದ ರಸವನ್ನು ಅರಿಶಿನ ಪುಡಿಯೊಡನೆ ಬೆರೆಸಿ ದಿವಸಕ್ಕೆ ಎರಡು ಬಾರಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಜ್ವರವು ಬರ್ತಾ ಇದ್ದಲ್ಲಿ ಲೋಳೆಸರದ ರಸದೊಂದಿಗೆ ಒಂದು ಚಿಟಿಕೆ ಹಿಪ್ಲಿ ಪುಡಿ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಗಾಯಗಳಾಗಿದ್ದಲ್ಲಿ ಲೋಳೆಸರದ ಎಲೆಗಳನ್ನು ಕುದಿಸಿ ನಂತರ ಒಳಗಿನ ತಿರುಳನ್ನು ತೆಗೆದು ಅದನ್ನು ಪ್ಲಾಸ್ಟರ್ ಹಾಕುವುದರಿಂದ ಬೇಗನೆ ಗುಣವಾಗುತ್ತದೆ. ಕೆಮ್ಮಿರುವಾಗ ಲೋಳೆಸರದ ರಸದಲ್ಲಿ ಕರಿಮೆಣಸಿನ ಪುಡಿ ಮತ್ತು ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡುವುದರಿಂದ ಕಫವು ಕರಗಿ ಕೆಮ್ಮು ವಾಸಿಯಾಗ್ತದೆ. ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ತೊಂದರೆಗಳಿಗೆ ಲೋಳೆಸರದ ರಸ ಉತ್ತಮವಾದಂತಹ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಅನಿಯಮಿತ ಮುಟ್ಟಿನ ತೊಂದರೆಯಿಂದ ಸ್ತ್ರೀಯರು ಲೋಳೆಸರದ ರಸವನ್ನು ಕಲ್ಲು ಸಕ್ಕರೆಯೊಡನೆ ಸೇವಿಸಬೇಕು. ಸುಟ್ಟ ಗಾಯಗಳಾಗಿದ್ದಲ್ಲಿ ಲೋಳೆ ರಸದ ರಸವನ್ನು ಜೀರಿಗೆಯೊಡನೆ ಅರೆದು ಲೇಪಿಸುವುದರಿಂದ ಗಾಯ ವಾಸಿಯಾಗುವುದಲ್ಲದೆ ಉರಿಯೂ ತಗ್ಗುತ್ತದೆ, ಜೊತೆಗೆ ಕಲೆಯೂ ಕೂಡ ಅಳಿಸಿ ಹೋಗ್ತದೆ. ಅಡುಗೆ ಸಂದರ್ಭದಲ್ಲಿ ಕೈಯಲ್ಲೇನಾದರೂ ಸುಟ್ಟ ಗಾಯಗಳಾಗಿದ್ದಲ್ಲಿ ಲೋಳೆ ಹೆಸರವನ್ನು ಕತ್ತರಿಸಿ ರಸವನ್ನು ತೆಗೆದು ಅಲ್ಲಿ ಲೇಪಿಸಿಕೊಂಡಲ್ಲಿ ಉರಿ ಮತ್ತು ನೋವು ಕಡಿಮೆಯಾಗ್ತದೆ. ಮೂಲವ್ಯಾಧಿಯ ತೊಂದರೆ ಇರುವವರು ಲೋಳೆಸರದ ತಿರುಳನ್ನು ಕಲ್ಲು ಸಕ್ಕರೆಯನ್ನು ಬೆರೆಸಿ ತಿನ್ನಬೇಕು. ನೆಗಡಿಯಿಂದ ಬಳಲುವವರು ಲೋಳೆಸರದ ತಿರುಳನ್ನು ಜೇನುತುಪ್ಪ ಮತ್ತು ಅರಿಶಿನದೊಂದಿಗೆ ಬೆರೆಸಿ ಸೇವಿಸಬೇಕು. ಮಕ್ಕಳಲ್ಲಿ ಹೊಟ್ಟೆ ನೋವಿನ ಬಾಧೆ ಇದ್ದಲ್ಲಿ ಲೋಳೆಸರದ ರಸದಲ್ಲಿ ಒಂದು ಚಿಟಿಕೆ ಇಂಗುವನ್ನು ಬೆರೆಸಿ ಹಾಲಿನೊಂದಿಗೆ ಸೇರಿಸಿ ಕುಡಿಬೇಕು. ಹಾಲುಡಿಸುವ ಮಕ್ಕಳಿಗಾದರೆ ತಾಯಿ ಹಾಲಿನಲ್ಲಿಯೇ ಬೆರೆಸಿ ಕುಡಿಸಬೇಕು. ಲೋಳೆ ರಸವು ಅತ್ಯುತ್ತಮ ಸೌಂದರ್ಯವರ್ಧಕವಾಗಿದ್ದು ಅನೇಕ ಕ್ರೀಮ್ಗಳಲ್ಲಿ ಮತ್ತು ಶ್ಯಾಂಪುಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತದೆ. ಮನೆಯಲ್ಲಿಯೇ ಇದರಿಂದ ಮಾಯಿಶ್ಚರೈಸರನ್ನು ತಯಾರಿಸಿಕೊಳ್ಳಬಹುದು. ಅರ್ಧ ಚಮಚದಷ್ಟು ನಿಂಬೆ ರಸ, ಅರ್ಧ ಚಮಚದಷ್ಟು ಲೋಳೆಸರದ ರಸವನ್ನು ಬೆರೆಸಿ ಇದಕ್ಕೆ ಒಂದು ಚಮಚೆ ನೀರನ್ನು ಬೆರೆಸಬೇಕು. ಇದನ್ನು ಮುಖ ಮತ್ತು ಕುತ್ತಿಗೆ ಹಚ್ಚಿಕೊಂಡು 15 ನಿಮಿಷಗಳ ನಂತರ ತೊಳೆದುಕೊಳ್ಳಬೇಕು. ಲೋಳೆಸರದ ರಸವು 1 ಚಮಚೆ, ಗುಲಾಬಿ ಜಲ 1 ಚಮಚೆ, ಬೆಣ್ಣೆ 1/4 ಚಮಚದಷ್ಟು ಇವುಗಳನ್ನು ಬೆರೆಸಿಕೊಂಡು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಮುಖಕ್ಕೆ ಲೇಪಿಸಿಕೊಳ್ಳುವುದರಿಂದ ಮುಖದ ಕಾಂತಿ ಹೆಚ್ಚುವುದಲ್ಲದೆ ಮೊಡವೆಗಳು ಉಂಟಾಗುವುದಿಲ್ಲ. ತಲೆಹೊಟ್ಟಿನ ತೊಂದರೆ ಇರುವವರು ಲೋಳೆಸರದ ತಿರುಳನ್ನು ತಲೆಗೆ ಹಚ್ಚಿಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಹೊಟ್ಟು ಕಡಿಮೆಯಾಗುವುದೇ ಅಲ್ಲದೆ ಕೂದಲು ಆರೋಗ್ಯಕರವಾಗಿರುತ್ತದೆ. ಈ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಮಾಹಿತಿಗಾಗಿ ಮಾತ್ರ ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಇದರನ್ನು ಪ್ರಯೋಗಿಸುವುದರಿಂದ ಮೊದಲು ತಜ್ಞರಿಂದ ಹೆಚ್ಚಿನ ವಿವರ ತಿಳ್ಕೊಳ್ಳುವಂತಹದ್ದು ಒಳ್ಳೆಯದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ? ಹೌದು, ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ. ಇದರಲ್ಲಿ ಹೆಚ್ಚು ಸ್ಥಳ, ಹೆಚ್ಚು ಆರಾಮ, ಹೆಚ್ಚು ಸುರಕ್ಷಿತವಾಗಿದೆ. ಜೊತೆಗೆ ನನಗೆ ಸಿಕ್ತು 5,000 ರೂಪಾಯಿವರೆಗೆ ಹೆಚ್ಚುವರಿ ವಿನಿಮಯ ಬೋನಸ್. ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ 31,000 ರೂಪಾಯಿಯ ಅದ್ಭುತ ಕೊಡುಗೆಯೊಂದಿಗೆ. ಇನ್ನೇಕೆ ತಡ, ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಸುಕಿ ಡೀಲರ್ಶಿಪ್ ಗೆ ಭೇಟಿ ನೀಡಿ. ಷರತ್ತುಗಳು ಅನ್ವಯ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 ರಿಂದ 52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ರಿಂದ 45,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 10,000 ರಿಂದ 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,000 ರಿಂದ 2,750 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,100 ರಿಂದ 2,850 ರೂಪಾಯಿಗಳು, IR8 ಕ್ವಿಂಟಾಲಿಗೆ 2,550 ರಿಂದ 2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,700 ರಿಂದ 1,800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3,900 ರಿಂದ 4,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,700 ರಿಂದ 3,800 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 ರಿಂದ 4,000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಾಲಿಗೆ 14,500 ರಿಂದ 19,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 46,000 ರಿಂದ 50,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 ರಿಂದ 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ

ಶಂಕರ.